ಮಾಹಿತಿಯನ್ನ ತಾವು ನೀಡಿದ್ರಿ. ಇನ್ನೂ ಕೆಲವು ರೈತರು ಇರ್ತಾರೆ, ಮಂಜುನಾಥ್ ಸರ್ ಜೊತೆಗೆ ನಾವು ನಿರಂತರ ಸಂಪರ್ಕ ಇರಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ದಯವಿಟ್ಟು ಹೇಳಿ. ಏನು ಅಂದ್ರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಪದ್ಧತಿ ಏನಪ್ಪಾ ಅಂತಂದ್ರೆ, ರೈತರು ನೇರವಾಗಿ ಫೋನ್ ಮಾಡಿ ನಮ್ಮಲ್ಲಿ ಮಾಹಿತಿ ಪಡೆಯಬಹುದು. ಏನ್ ನಂದು ಮೊಬೈಲ್ ಸಂಖ್ಯೆ ಏನಪ್ಪಾ ಅಂತಂದ್ರೆ 9739997244. ಇನ್ನೊಮ್ಮೆ ಹೇಳಿ. ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ 9733996724. ಜೊತೆಗೆ ನಮ್ಮ ಆಫೀಸ್ಗೆ ನೇರವಾಗಿ ಕಾಲ್ ಮಾಡಿ ನೀವು ಇದರ ಮಾಹಿತಿನ ಪಡಿಬಹುದು. ನಮ್ಮ ಆಫೀಸಿನ ಸಂಖ್ಯೆನ ನೀವು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕ್ಯಾಲೆಂಡರ್ ಅಥವಾ ವೆಬ್ಸೈಟ್ ಮುಖಾಂತರ ನೇರವಾಗಿ ಪಡೆದು ಅಲ್ಲಿಗೂ ಸಹ ನೀವು ಕಾಲ್ ಮಾಡಬಹುದು. ಇದರ ಜೊತೆಗೆ ನಮ್ಮ ಕರ್ನಾಟಕದ ಏನಪ್ಪಾ ಅಂತಂದ್ರೆ KSNMDC ಅಂತ ಕರಿತೀವಿ, ಕರ್ನಾಟಕ ಸ್ಟೇಟ್ ಮಾನಿಟರಿಂಗ್ ಡಿಸಾಸ್ಟರ್ ಸೆಲ್ ಅಂತ, ಅಂದ್ರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಅಂತ. ಈ ಕೇಂದ್ರದಲ್ಲೂ ಸಹ ನಿಮಗೆ ಕಾಲ್ ಸೆಂಟರ್ ಇದೆ. ಜೊತೆಗೆ ಕಿರುಜಲಾನಯನ ಆಧಾರಿತ, ಹವಾಮಾನ ಆಧಾರಿತ ಕಿರುಜಲಾನಯನಕ್ಕೂ ಇದೇನು ಕೃಷಿ ಸಲಹೆಗಳನ್ನ ನೀಡುವಂತ ವ್ಯವಸ್ಥೆ ಇದೆ, ಅಲ್ಲಿಗೂ ಸಹ ನೀವು ಫೋನ್ ಮಾಡಿ ನೇರವಾಗಿ ಮಾಹಿತಿನ ಪಡಿಬಹುದು. ಧನ್ಯವಾದಗಳು. ನಮಸ್ಕಾರ. ಇನ್ನೊಮ್ಮೆ, ಹವಾಮಾನ ಬದಲಾವಣೆಯಿಂದ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮಗಳು, ಈ ಕುರಿತು ಡಾಕ್ಟರ್ ಮಂಜುನಾಥ್ MH ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರ್ಬೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಒಂದು ಚುಪ್ಪು ಬಳೆ ಹಣ್ಣಯಗೆ ಮುರಿಯಲೇ, ಮೈಸೂರ ಮಲ್ಲಿಗೆ ಹೂವಯಾಗೆ ಮಡಿಯಲೇ, ಚೆಪ್ಪು ಬಾಳೆ ಹಣ್ಣಯಾಗೆ ಮುರಿಯಲೇ, ಮೈಸೂರ ಮಲ್ಲಿಗೆ ಹೂವಯಾಗೆ ಮುಡಿಯಲೇ. ಮೊದಲನೇ ಸಲ್ಲಿ ಭಕ್ತರಿಗೆ ಹವಳು ವಾಲು ದಾಳೆ, ಹವಳು ವಾಲು ದಾಳೆ, ವರುಸ ಕುರುಸಕ್ಕೆ ಚಂದ ಕಾಣೆ ನಿನ್ನ ಗುಡಿ, ಗಂಧ ತುಂಬೈತೆ ಗುಡಿಗೆಲ್ಲ, ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ, ಚಾಮಂಡೆ ಕಳಸ ತುಂಬೈತೆ ಇಡಿವನ್ನ, ತುಂಬೈತೆ ಇಡಿವನ್ನ, ಕಳಸ ತುಂಬೈತೆ ಇಡಿವನ್ನ, ತುಂಬೈತೆ ಇಡಿವನ್ನ, ಬಾಳೆಯ ಅಣಿ ನಂಗೆ ಬಲಗೈಲಿ ಕಡಗಿ ಕೆಂಡೋ, ಬಾಲರ ಜೊತೆ ಒಳಗೆ ಪಗಡೆಯ, ಜೊತೆ ಒಳಗೆ ಪಗಡೆಯ, ಬಾಲ ಸಿಗೆ ಕರದಾರೆ, ಸಿಗೆ ಕರ ಕೊಂಬುಗಡಗ ನೀಕೆಂಡೋ ಅಳ ಗಂಡನ ಜೊತೆಯಲ್ಲೇ ಪಗಡೆಯ ಜೊತೆಯಲ್ಲೇ ಪಗಡೆಯ ಗಂಡನ ಜೊತೆಯಲ್ಲಿ ಪಗಡೆ ಕೆಂಡಾಡುವಾಗ ನೆಂಬಿಸಿ ಈಚಿಗೆ ಕರದಾರೆ ಈಚಿಗೆ ಕರದಾಳೆ ಆನೆ ಮೆಲ್ಲಂಬರಿ ಕಂಡೆ ಅಂಬಾರಿಲಿ ನಿನ್ನ ಕಂಡೆ ನಿನ್ನಾನೆ ನಿನ್ನ ಕಂಡೆ ನಮ್ಮ ನಿನ್ನ ಕಂಡೆ ನಮ್ಮ ನಿನ್ನ ನಿನ್ನ ಕಂಡೆ ನಮ್ಮ ಚಾಮಂಡೆ ಅಳನೆಯ್ಯ ಮೇಲೆ ಬರುವಾಳೆ ಮೇಲೆ ಬರುವಾಗ ಆನೆಯ್ಯ ಮೇಲೆ ಬರುವಾಳೆ ಚಾಮಂಡೆ ಬನ್ನಿ ಮಂಟಪದ ಅವಳುಲಿಯ ಮೇಲೆ ಮೆರವಣಿಗೆ ಮೇಲೆ ಮೆರವಣಿಗೆ ಹುಲಿಯ ಮೇಲೆ ಮೆರವಣಿಗೆ ಮಾಡಿಕೊಂಡು ರಾಜ ಬೇರೆಲ್ಲೇ ಬರುವಾಳೆ ಬೇರೆಲ್ಲೇ ಬರವಾಳೆ ರಾಜ ಬೇರೆಲ್ಲೇ ಬರುವಾಗ ಜಾಮಂಡೆ ಅವಳು ಭಕ್ತರಿಗೆ ಅವಳು ಚಿಕ್ಕ ಬೀದಿ ಚಿಕ್ಕ ರಜ ಬೀದಿ ಚಿಕ್ಕ ಬೀದಿಲ್ಲೇ ಜಗಲಿಯ ಬೀದಿಲ್ಲೇ ಜಗಲಿಯ ಚಿಕ್ಕ ಬೀದಿಲ್ಲಿ ಜಗಲಿ ಕಲ್ಲಿನ ಮೇಲೆ ಚಿಕ್ಕಳು ಚಮಂಡಿ ದೊರಿತಾನ ಚಮಂಡಿ ದೊರಿತಾನ ಯಾರಿಗೆ ವಲದಿ ಸಣ್ಣ ಪದದ ಮೇಲೆ ಕೀರಿಗೆ ಜೇಯಾರಿ ಒಲದಿ ಮೇಲೆ ಕೇರಿಗೆ ಜೇಯಾರಿಗೆ ಒಲದಿ ಮೈಸೂರು ದೇಶದಿಂದ ತಾಯಿ ಹೊರಟಾಳೆ ಚಾಮಂಡೆ ಮಲಸಿಮೆ ನೋಡ ಹೆಂಗಸಿಗೆ ದ್ವಾರಿತನಾಯ ಯಾಕೆ ದ್ವಾರಿತನಾಯಾರಿಗೆ ವಲದಿ ಹೆಂಗಸಿಗೆ ತಾಯಿ ದರಿತನ ಚಾಮಂಡೆ ದೇಶವಾಗಿ ಸಾಲಿಟ್ಟ ಸಣ್ಣ ಮಾಡಲಕ್ಕೆ ಸಣ್ಣ ಮಾಡಲಕ್ಕೆ ಯಾರಿಗೆ ವಲದಿ ಅಚ್ಚ ಸರೋ ಬಳಿಯ ತಾಯಿ ಕೈ ತುಂಬ ತೊಟಗಂಡ ಅಳು ಮುತ್ತಿನ ಅಲೆಯ ಕೇವೆ ತುಂಬ ಯಾರಿ ಅಲೆಯ ಕೇವೆ ತುಂಬ ಯಾರಿಗೆ ಮುತ್ತಿ ಸಣ್ಣರೆ ಸೀಮೆ ಓಟ ಗಂಡೋ ಯಾರಿಗೆ ಸೀರೆ ಓಟ ಗಂಡೋ ಯಾರಿಗೆ ಸಣ್ಣರೆ ಸೀಮೆ ತಾಯಿ ಉಟ್ಕಂಡೋ ಚಾಮಂಡೆ ಎಗ್ಗಿ ಮುಳ್ಳಲ್ಲಿ ನರಿಗೆಯ ಮಾಡಿ ಯಾರಿಗೆ ಮುಳ್ಳಲ್ಲಿ ನರಿಗೆಯ ಮಾಡಿ ಯಾರಿಗೆ ಎಗ್ಗಿ ಮುಳ್ಳಲ್ಲಿ ನರಿಗೆಯ ಮಾಡಿ ಯಾರಿ ಒಲದಿ ಮುಳ್ಳಲ್ಲಿ ನರಿಗೆಯ ಮಾಡಿ ಯಾರಿಗೆ ಒಲದಿ ಪುಟ್ಟಣಿ ಕುಬಸಾವ ತೋಡು ತಾಳೆ ಯಾರಿ ಸಾವ ತೋಡು ತಾಳೆ ಯಾರಿಗೆ ವಲ ಪುಟ್ಟಣಿ ಕುಬಸಾವ ತಾಯಿ ತೊಟ್ಟಾಳೆ ಚಾಮಂಡೆ ಅಳು ದೇಸವ ನೋಡಿ ಬಾರು ತಾಳೆ ಯಾರಿ ಸಾವ ನೋಡಿ ಬಾರು ತಾಳೆ ಯಾರಿಗೆ ವಲ ಅಂಚಿ